ಖುಷಿ ಆಗುತ್ತೆ. ಅದೇ ಪ್ರಕಾರ ನಮಗೆ ಬೇರೆ ಬೇರೆ ಪ್ಲೇಸ್ ನಮ್ಮೂರಿನವರು ಅಥವಾ ಕರ್ನಾಟಕದವರು ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದಾದ್ರೆ ನಮಗೆ ನಮ್ಮ ಉದ್ದೇಶ ಸಾರ್ಥಕ ಆಯ್ತು ಅಂತ ಹೇಳಿ ಅನ್ಸುತ್ತೆ. ತುಮಕೂರು ಓಪನ್ ಅನ್ನ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ನಲ್ಲಿ ಟಿಪಿ ವಿಮೆನ್ T35 ನಲ್ಲಿ ನಮಗೆ ರೆಗ್ಯುಲರ್ ಆಗಿ ಇಲ್ಲಿ ವರ್ಷ ವರ್ಷ ನಾವು ಆರ್ಗನೈಸ್ ಮಾಡ್ತೀವಿ. ಇಟ್ ಬಿಕಮ್ಸ್ ಎ ನೇಮ್. ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಸಚಿವ ಪರಮೇಶ್ವರ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ, ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರೆಸ್ಟ್ ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ದತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:56:26. ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಇಂದು ಕೇಳಿ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಾವಿನ ಮೌಲ್ಯವರ್ಧನೆ. ಈ ಕುರಿತು ಡಾಕ್ಟರ್ ಕಲ್ಪನಾ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ರೈತ ಮಹಿಳೆಯರೇ, ಮಾವಿನ ಹಣ್ಣು ನಮ್ಮ ಮುಖ್ಯವಾದಂಥ ಹಣ್ಣು ಅಂತ ಹೇಳ್ಬೋದು. ಮಾವಿನ ಹಣ್ಣನ್ನು ನಾವು ಹಣ್ಣುಗಳ ರಾಜ ಅಂತ ಕರಿತೇವೆ. ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿದ್ದಾವೆ. ಮಾವಿನ ಹಣ್ಣನ್ನು ನಾವು ಬಳಸ್ಕೊಂಡು ವಿವಿಧ ಪದಾರ್ಥಗಳನ್ನು ಮನೆ ಮಟ್ಟದಲ್ಲೇ ಕೂಡ ತಯಾರು ಮಾಡ್ಕೋಬಹುದು. ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಡಾಕ್ಟರ್ ಬಿ ಕಲ್ಪನಾ ಅವರು ನಮ್ಮ ಜೊತೆಲಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಕಲ್ಪನಾ ಅವರೇ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ಗ್ರಾಮೀಣ ಸೋದರಿಯರಿಗೆ ಈ ಮಾವಿನ ಹಣ್ಣಿನ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಗತ್ಯವಾಗಿ. ಮಾವಿನ ಹಣ್ಣು ಎಲ್ಲಾ ಹಣ್ಣುಗಳಿಗಿಂತಲೂ ಒಂದು ಶ್ರೇಷ್ಠವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಇದನ್ನು ಹಣ್ಣುಗಳ ರಾಜ ಎಂದೇ ಕರೆಯಲ್ಪಟ್ಟಿದೆ. ಇದು ಸ್ವಾದ ಮತ್ತು ರುಚಿಗೆ ಮಾರು ಹೋಗದವರೇ ಇಲ್ಲ. ಈ ಹಣ್ಣಿನ ಸೇವನೆಯಿಂದ ವಿವಿಧ ಪೋಷಕಾಂಶಗಳು ದೊರೆಯಲಿದ್ದು, ಮುಖ್ಯವಾಗಿ ಒಂದು ಸಾಮಾನ್ಯ ಗಾತ್ರದ ಹಣ್ಣಿನಲ್ಲಿ ಸಕ್ಕರ ಪಿಷ್ಟ 28 ಗ್ರಾಂ, ನಾರಿನಾಂಶ 3 ಗ್ರಾಂ, ಸುಣ್ಣದಾಂಶ 20 ಗ್ರಾಂ, ವೈಟಮಿನ್ ಸಿ 45.7 ಮಿಲಿಗ್ರಾಂ, ಅನ್ನಾಂಗ ಎ 6425 IU ಇರಲಿದ್ದು ಇದರಲ್ಲಿ ಕೊಬ್ಬಿನಾಂಶ ಇರುವುದಿಲ್ಲ. ಅಲ್ಲದೆ 270 ಮಿಲಿಗ್ರಾಂ ಮೆಗ್ನೀಷಿಯಂ, 26 ಮಿಲಿಗ್ರಾಂ ಸೋಡಿಯಂ ಮತ್ತು 205 ಮಿಲಿಗ್ರಾಂ ಪೊಟ್ಯಾಸಿಯಂನಂತಹ ಲವಣಾಂಶಗಳನ್ನು ಕೂಡ ಇದು ಒಳಗೊಂಡಿದೆ. ಪೊಟ್ಯಾಸಿಯಂನಂತಹ ಉತ್ತಮವಾದ ಅಂಶ ಕೂಡ ಇದರಲ್ಲಿ ಇದೆ ಅಂತ ಹೇಳಬಹುದು. ಹೌದು, ವಿಶೇಷವಾಗಿ ವಿಟಮಿನ್ ಎ ಅಂಶ, ಅನ್ನಾಂಗ ಎ ಮತ್ತೆ ಅನ್ನಾಂಗ ಸಿ ಯಥೇಚ್ಛವಾಗಿರುತ್ತೆ. ಯಥೇಚ್ಛವಾಗಿರೋದ್ರಿಂದ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ನಾವು ಹೇಳಬಹುದು. ಇಷ್ಟೆಲ್ಲ ಪೌಷ್ಟಿಕಾಂಶಗಳನ್ನ ಹೊಂದಿರುವಂತ ಈ ಮಾವಿನ ಹಣ್ಣಿನ ಸೇವನೆಯಿಂದ ನಮಗೆ ಯಾವ ರೀತಿಯಾದಂತ ಅನುಕೂಲಗಳು, ಸಕಾರಾತ್ಮಕ ಪರಿಣಾಮ ನಮ್ಮ ದೇಹದ ಮೇಲೆ ಉಂಟಾಗುತ್ತೆ ಅಂತೀರಾ? ಮಾವಿನ ಹಣ್ಣಿನಲ್ಲಿ ಹೆಚ್ಚಿನ ಕ್ಯಾಲ್ರಿ ಅಂದ್ರೆ 100 ಗ್ರಾಂ ಹಣ್ಣಿನಲ್ಲಿ 74 ಕಿಲೋ ಕ್ಯಾಲ್ರಿ ಅಷ್ಟು ಶಕ್ತಿ ಮತ್ತು ಕಾರ್ಬೋಹೈಡ್ರೇಟ್ ಇರುವುದರಿಂದ ದೇಹದ ತೂಕವನ್ನು ಹೆಚ್ಚಿಸಬಹುದು. ಆಂಟಿ ಆಕ್ಸಿಡೆಂಟ್ ಮತ್ತು ಕ್ಯಾನ್ಸರ್ ತಡೆಗಟ್ಟುವ ಗುಣಗಳನ್ನು ಇದು ಹೊಂದಿದೆ. ಕಬ್ಬಿಣಾಂಶ ಇರುವುದರಿಂದ ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೆಯದು ಮತ್ತು ರಕ್ತಹೀನತೆ ಇರುವವರು ಮಾವಿನ ಹಣ್ಣಿನ ಸೇವನೆಯಿಂದ ತೊಂದರೆಯನ್ನು ನಿವಾರಿಸಿಕೊಳ್ಳಬಹುದು. ಹೃದಯದ ಕಾಯಿಲೆ ಇರುವವರಿಗೆ ಮಾವಿನ ಹಣ್ಣಿನಲ್ಲಿರುವ ಅನ್ನಾಂಗ ಎ ಬೀಟಾ ಕ್ಯಾರಟಿನ್ ಮತ್ತು ಅನ್ನಾಂಗ ಇ ತುಂಬ ಸಹಕಾರಿಯಾಗಿರುತ್ತೆ. ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತೆ ಮತ್ತು ಅಸಿಡಿಟಿಯನ್ನು ದೂರವಿಡುತ್ತೆ. ಮಾವಿನ ಹಣ್ಣಿನಲ್ಲಿರುವ ಆ್ಯಂಟಿ ಇಸ್ಟಮೈನ್ ಅಂಶವು ಆಸ್ತ್ಮಾದಂತಹ ತೊಂದರೆಯನ್ನು ತಡೆಗಟ್ಟುತ್ತದೆ. ಇದಲ್ಲದೆ ಮಲಬದ್ಧತೆ, ಕಣ್ಣಿನ ತೊಂದರೆ, ಚರ್ಮದ ರೋಗ, ತಲೆ ಕೂದಲುದುರುವಿಕೆ, ಸೈನಸ್ನಂತಹ ತೊಂದರೆಯನ್ನು ಬಹಳವಾಗಿ ತಡೆಯಬಹುದು. ಹಾಗೂ ಮುಖ್ಯವಾಗಿ ಮಹಿಳೆಯರ ಕಣ್ಣಿನ ಕಾಂತಿ ಮತ್ತು ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಒಟ್ಟಾರೆ ದೇಹದ ಆರೋಗ್ಯಕ್ಕೆ ಇದು ಒಂದು ವರದಾನ ಅಂತಲೇ ಹೇಳ್ಬೋದು ನಾವು. ಇನ್ನು ಮುಖ್ಯವಾಗಿ ಈ ಮಾವು ಗೊತ್ತಾದ ಕಾಲದಲ್ಲಿ ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಮತ್ತೆ ಫಲ ಬಿಡೋದು ಕೂಡ ಇದು ಬೇಸಿಗೆ ಕಾಲದಲ್ಲಿ. ಆ ಕಾಲ ಆದ್ಮೇಲೆ ಮತ್ತೆ ಮುಂದಿನ ಬೇಸಿಗೆವರೆಗೂ ನಾವು ಕಾಯ್ಬೇಕಾಗತ್ತೆ. ಮತ್ತೆ ಆ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲೂ ಕೂಡ ಲಭ್ಯವಾಗುತ್ತೆ, ಆದ್ರಿಂದ ನಾವು ಸಂಸ್ಕರಣೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಈ ಮಾವಿನ ಸಂಸ್ಕರಣೆಯ ಮೂಲ ಉದ್ದೇಶದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ. ಹವಾಮಾನಕ್ಕೆ ಅನುಗುಣವಾಗಿ ಹಲವಾರು ಹಣ್ಣುಗಳು ಆ ಕಾಲಗಳಲ್ಲಿ ಅಧಿಕವಾಗಿ ಬೆಳೆಯುತ್ತವೆ ಮತ್ತು ಆ ಕಾಲದಲ್ಲಿ ಅವು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಬೆಲೆಯಲ್ಲಿ ದೊರಕುತ್ತೆ. ಅವುಗಳನ್ನು ಸಕಾಲದಲ್ಲಿ ಉಪಯೋಗ ಮಾಡದಿದ್ದಲ್ಲಿ ಅವು ಕೆಟ್ಟು ಹೋಗುವ ಸಂಭವ ಜಾಸ್ತಿ. ಹೀಗೆ ವ್ಯರ್ಥವಾಗುವುದನ್ನು ತಡೆಗಟ್ಟಬೇಕಾದ್ರೆ ನಾವು ಈ ಹಣ್ಣುಗಳನ್ನು ಸಂಸ್ಕರಿಸಿ ಕೆಡದಂತೆ ಜೋಪಾನ ಮಾಡೋದು ನಮ್ಮ ಕರ್ತವ್ಯ. ಇನ್ನು ಮುಖ್ಯವಾಗಿ ಈ ಒಂದು ಮಾವಿನ ಹಣ್ಣು ಕೆಡೋದಕ್ಕೆ ಏನು ಕಾರಣ ಅಂತೀರ? ಎಲ್ಲ ಆಹಾರ ಪದಾರ್ಥಗಳಲ್ಲಿ ಸ್ವಾಭಾವಿಕವಾಗಿ ಒಂದಲ್ಲ ಒಂದು ವಿಧದ ಕಿಣ್ವಗಳು ಇರುತ್ತವೆ. ಇವುಗಳಿಂದ ಆಹಾರದಲ್ಲಿನ ಪೋಷಕಾಂಶಗಳು ಒಡೆಯಲ್ಪಟ್ಟು ಸರಳ ದ್ರವ್ಯಗಳಾಗಿ ಮಾರ್ಪಡುವುದರಿಂದ ಕಾಲಾನುಕ್ರಮದಲ್ಲಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಮತ್ತು ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ. ಹಾಗೆ ಕಿಣ್ವ ಕ್ರಿಯೆಯ ದೆಸೆಯಿಂದ ಆಹಾರ ವಸ್ತುಗಳು ಬದಲಾವಣೆ ಹೊಂದಿ ಅಣುಜೀವಿಗಳಿಂದ ಪೂರ್ತಿ ಹಾಳಾಗುವುದು. ಕೆಲವೊಮ್ಮೆ ಶಾಖ, ಘರ್ಷಣೆ, ಒತ್ತಡ ಮತ್ತು ಅತಿ ಶೀತದಿಂದಲೂ ತಮ್ಮ ಗುಣಮಟ್ಟವನ್ನು ಕಳೆದುಕೊಳ್ಳುತ್ತದೆ. ಸಾಧಾರಣವಾಗಿ ಈ ಕಾರ್ಖಾನೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಮಾವಿನ ಹಣ್ಣನ್ನು ಸಂಸ್ಕರಣೆ ಮಾಡಿ ವಿವಿಧ ಪದಾರ್ಥಗಳನ್ನು ತಯಾರಿಸೋದನ್ನು ಕಾಣಬಹುದು. ಇನ್ನು ಮನೆ ಮಟ್ಟದಲ್ಲಿ ಮಹಿಳೆಯರು ಯಾವ ರೀತಿಯಲ್ಲಿ ಈ ಮಾವಿನ ಹಣ್ಣನ್ನು ಸಂಸ್ಕರಿಸಬಹುದು ಅಂತೀರಿ? ಗೃಹ ಮಟ್ಟದಲ್ಲಿ ನಾವು ಹಲವಾರು ಸಂಸ್ಕರಣಾ ವಿಧಾನಗಳ ಬಳಕೆಯಿಂದ ಮಾವಿನ ಹಣ್ಣನ್ನು ಕೆಲವು ದಿನಗಳಿಂದ ವರ್ಷಗಳವರೆಗೂ ಶೇಖರಣೆ ಮಾಡಬಹುದು. ಈ ಸಂಸ್ಕರಣಾ ವಿಧಾನಗಳು ಯಾವುಗಳಂದ್ರೆ ಒಣಗಿಸೋದು ಅಥವಾ ಶುಷ್ಕೀಕರಣ, ಶೀತಲೀಕರಣ, ಸಕ್ಕರೆ, ಉಪ್ಪು ಮತ್ತು ಹುಳಿ ರಸ ಉಪಯೋಗಿಸೋದ್ರಿಂದ, ಸಂಬಾರ ಪದಾರ್ಥ ಮತ್ತು ಸಸ್ಯಜನ್ಯ ಎಣ್ಣೆಯ ಬಳಕೆಯಿಂದ, ಹಾಗೂ ಇತರೆ ರಾಸಾಯನಿಕ ರಕ್ಷಕ ವಸ್ತುಗಳು ಸಾಮಾನ್ಯವಾಗಿ ಸಿಟ್ರಿಕ್ ಆಮ್ಲ ಮತ್ತು ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ನ ಉಪಯೋಗದಿಂದ ಸಂಸ್ಕರಣೆ ಮಾಡಬಹುದು. ಮುಖ್ಯವಾಗಿ ಒಣಗಿಸೋದು ಅಥವಾ ಶುಷ್ಕೀಕರಣ ಅಂದ್ರೆ ನಾವು ಈ ಉಪ್ಪಿನಕಾಯಿ ಮಾಡ್ಕೊಳ್ಳೋದು, ಒಣಗಿಸೋದು ಅಂದ್ರೆ ಮಾವಿನ ಹಣ್ಣಿನಲ್ಲಿರೋ ನೀರನ್ನ ಹೊರ ತೆಗಿತೀವಿ. ಅದು ಸೂರ್ಯನ ಕಿರಣಗಳಿಂದಾದರೂ ಒಣಗಿಸ್ಬೋದು ಅಥವಾ ಯಂತ್ರಗಳ ಉಪಯೋಗದಿಂದ ಕೂಡ ನಾವು ಒಣಗಿಸ್ತೇವೆ. ಮತ್ತೆ ಫ್ರಿಜ್ನಲ್ಲೂ ಇಟ್ಕೋಬಹುದು. ಶೀತಲೀಕರಣ ಅಂತ ಹೇಳಿದ್ನಲ್ಲ, ಅದು ಫ್ರಿಜ್ ಅಲ್ಲಿ ಶೀತಲೀಕರಣ 15 ಡಿಗ್ರಿ ಫ್ಯಾರನ್ಹೈಟ್ ಅಲ್ಲಿ ನಾವು ಸಂಸ್ಕರಣೆ ಮಾಡಬಹುದು. ಮತ್ತೆ ಉಪ್ಪು, ಸಕ್ಕರೆ ಇದನ್ನು ಕೂಡ. ಇವಾಗ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ನೀವು ಉಪ್ಪನ್ನ ಬಳಸ್ತೀರಾ. ಇವಾಗ ಮಾವಿನ ಹಣ್ಣಿನ ಸ್ಕ್ವಾಶ್ ಅಥವಾ ರಸ ಮತ್ತೆ ಜ್ಯಾಮ್ ಮಾಡ್ಬೇಕಾದ್ರೆ ನಾವು ಸಕ್ಕರೆಯನ್ನ ಉಪಯೋಗಿಸ್ಕೊಳ್ತೀವಿ. ಹುಳಿ ರಸ ಕೂಡ ನಾವು ಉಪ್ಪಿನಕಾಯಲ್ಲಿ ಬಳಸ್ಕೊಳ್ತೀವಿ. ಮತ್ತೆ ಸಾಂಬಾರ ಪದಾರ್ಥಗಳು, ಸಸ್ಯಜನ್ಯ ಎಣ್ಣೆಯನ್ನು ಕೂಡ ಬಳಸ್ಕೊಳ್ತೀವಿ. ಸಸ್ಯಜನ್ಯ ಎಣ್ಣೆ ಕೂಡ ನಾವು ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಬಳಸ್ತೀವಿ. ಕೆಲವೊಂದು ಸರಳ ಸಂಸ್ಕರಣಾ ವಿಧಾನಗಳ ಬಗ್ಗೆ ತಾವು ತಿಳಿಸಿದ್ರಿ. ಮುಖ್ಯವಾಗಿ ಈ ಮಾವಿನ ಹಣ್ಣಿನ ಮೌಲ್ಯವರ್ಧನೆಯ ಅಗತ್ಯ ಏನಿದೆ ಅಂತ? ಭಾರತದಲ್ಲಿ ನಾವು ಮಾವಿನ ಹಣ್ಣಿನ ಉತ್ಪಾದನೆ ಪ್ರಥಮ ಸ್ಥಾನ ಪಡೆದಿದೆ. ಇದು ಸಂತೋಷ ಪಡುವ ವಿಷಯ. ಆದರೆ ಹಲವಾರು ಕಾರಣಗಳಿಂದ ಶೇಕಡಾ 30-40% ಹಣ್ಣುಗಳು ನಾಶವಾಗ್ತಿದೆ. ರೈತ ಮಹಿಳೆಯರು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ವೈಜ್ಞಾನಿಕ ತಿಳುವಳಿಕೆ ಮತ್ತು ತಾಂತ್ರಿಕತೆಗಳನ್ನು ಗೊತ್ತು ಮಾಡಿಕೊಳ್ಳುವುದರ ಮೂಲಕ ಈ ನಷ್ಟವನ್ನು ಬಹುಪಾಲು ತಡೆಯಬಹುದು. ಮುಖ್ಯವಾಗಿ ತಾವು ಈಗ ಕೆಲವೊಂದು ಸಂಸ್ಕರಣಾ ವಿಧಾನಗಳ ಬಗ್ಗೆ ತಿಳಿಸ್ಕೊಟ್ರಿ, ಇವುಗಳನ್ನು ಉಪಯೋಗಿಸ್ಕೊಂಡು ಯಾವ್ಯಾವ ಮೌಲ್ಯವರ್ಧಿತ ಮಾವಿನ ಹಣ್ಣಿನ ಉತ್ಪನ್ನಗಳನ್ನು ನಾವು ತಯಾರಿಸ್ಕೋಬಹುದು ಅಂತೇಳಿ? ಸಂಸ್ಕರಣಾ ವಿಧಾನಗಳನ್ನ ಬಳಕೆಯಿಂದ ನಾವು ಹಲವಾರು ಮೌಲ್ಯವರ್ಧಿತ ಮಾವಿನ ಹಣ್ಣಿನ ಪದಾರ್ಥಗಳನ್ನು ಮನೆಯಲ್ಲೇ ಸುಲಭವಾಗಿ ತಯಾರಿಸ್ಬೋದು. ಅದು ಮಾವಿನ ಹಣ್ಣಿನ ಸ್ಕ್ವ್ಯಾಶ್ ಆಗ್ಬೋದು, ಜ್ಯಾಮ್, ಉಪ್ಪಿನಕಾಯಿ, ಚಟ್ನಿ ಪುಡಿ, ಮಾವಿನ ಹಣ್ಣಿನ ಬಾರ ಅಥವಾ ಮಿಠಾಯಿ ಅಂತ ನಾವು ಏನು ಹೇಳ್ತೀವಿ ಅದು ಕೂಡ, ಮತ್ತು ಆಮ್ಚೂರ್ ಇತ್ಯಾದಿ. ಬೇಸಿಗೆ ಕಾಲದಲ್ಲಿ ನಾವು ತಂಪಾದ ರಸವನ್ನು ಬಯಸ್ತೇವೆ, ಈ ಮಾವಿನ ಹಣ್ಣಿನ ಸ್ಕ್ವಾಶ್ ಅನ್ನು ತಯಾರಿಸೋದು ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಮಾವಿನ ಹಣ್ಣಿನ ಸ್ಕ್ವಾಶ್ ತಯಾರಿಕೆಗೆ ಬೇಕಾಗುವ ಪದಾರ್ಥಗಳು, ಮಾವಿನ ಹಣ್ಣಿನ ತಿರುಳು ಅದು ಸುಮಾರು 1 kg ಅಷ್ಟು ಬೇಕಾಗತ್ತೆ, ಸಕ್ಕರೆ 1.5 kg, ನೀರು 1/2 liter, ನಿಂಬೆ ಉಪ್ಪು ಅಥವಾ ಸಿಟ್ರಿಕ್ ಆಮ್ಲ ಅಂತ ನಾವು ಏನು ಹೇಳ್ತೀವಿ ಅದು 30 g. ಇವಾಗ ಮಾವಿನ ಹಣ್ಣು ತುಂಬ ಹುಳಿ ಅಂಶದಿಂದ ಕೂಡಿದರೆ 1 20 g ಸಿಟ್ರಿಕ್ ಆಮ್ಲ ಸಾಕು, ಹುಳಿ ಅಂಶ ಕಡಿಮೆ ಇದ್ದಲ್ಲಿ 1 30 g ನೀವು ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಪೊಟ್ಯಾಷಿಯಂ ಮೆಟಾಬೈಸಲ್ಫೈಡ್ ಇದೊಂದು ರಕ್ಷಕ ವಸ್ತು, ಅದು 1 ಚಿಟಿಕೆ. ನೀವು 1 ವಾರ 1 ತಿಂಗಳು ನೀವು ಕೆಡದಂತೆ ಇಡಬೇಕಾದ್ರೆ ನಿಂಬೆ ಉಪ್ಪು ಹಾಕಿದ್ರೆ ಸಾಕು, 6 ತಿಂಗಳಿಂದ 1 ವರ್ಷದವರೆಗೆ ನಾವು ಸಂಸ್ಕರಣೆ ಮಾಡಬೇಕು ಅಂತ ಇದ್ರೆ ಅವಾಗ ಈ ರಕ್ಷಕ ವಸ್ತು ಪೊಟ್ಯಾಷಿಯಂ ಮೆಟಾಬೈಸಲ್ಫೈಡ್ ಬಳಸ್ಕೊಳ್ಬೇಕು, 1 ಚಿಟಿಕೆ. ಆಮೇಲೆ ಬಣ್ಣ, ಕಿತ್ತಳೆ ಬಣ್ಣ 1 ಚಿಟಿಕೆ. ಬಣ್ಣ ನೀವು ಬೇಕಾದ್ರೆ ಹಾಕೊಳ್ಬಹುದು, ಇಲ್ಲಾಂದ್ರೆ ಮಾವಿನ ಹಣ್ಣಿಗೆ ಅದರೇ ಆದ ಬಣ್ಣ ಇರುತ್ತೆ. ಮುಖ್ಯವಾಗಿ ಈ ಮಾವಿನ ಹಣ್ಣಿನ ಸ್ಕ್ವಾಶ್ ಅನ್ನು ಹೇಗೆ ತಯಾರಿಸ್ಕೋಬಹುದು ಅಂತೀರಿ? ಇವಾಗ ಚೆನ್ನಾಗಿ ಮಾಗಿದ ರಸಭರಿತವಾದ ತಾಜಾ ಹಣ್ಣುಗಳನ್ನ ಆರಿಸ್ಕೊಳ್ಳಿ, ಹಣ್ಣುಗಳನ್ನು ತಣ್ಣೀರಿನಲ್ಲಿ ಚೆನ್ನಾಗಿ ತೊಳಿಬಿರಿ, ಸ್ವಚ್ಛವಾದ ಕೈಗಳಿಂದ ಹಣ್ಣಿನ ರಸವನ್ನು ತೆಗೆಯಿರಿ, ಶುದ್ಧವಾದ ಮಸ್ಲಿನ್ ಬಟ್ಟೆಯಲ್ಲಿ ಶೋಧಿಸಿ, ಇಲ್ಲಾದರೆ ತೆಳು ಪಂಚೆ ಬಟ್ಟೆ ಇರುತ್ತಲ್ಲ ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಒಂದು ಪಾತ್ರೆಯಲ್ಲಿ ನೀರು, ಸಕ್ಕರೆ ಮತ್ತು ನಿಂಬೆ ಉಪ್ಪನ್ನು ಸೇರಿಸಿ ಸಕ್ಕರೆ ಕರಗುವವರೆಗೂ ಕುದಿಸಿ, ಅಂದರೆ ಅದನ್ನ ಶಾಖ ಕೊಡಬೇಕು, ಕುದಿಸ್ಬೇಕು. ಸಕ್ಕರೆ ಪಾಕವನ್ನು ಶೋಧಿಸಿ ತಂಪಾಗಲು ಬಿಡಿ. ಈ ಪಾತ್ರೆ ಅಂತ ನಾನು ಹೇಳಿದ್ನಲ್ಲ, ಇದು ದಪ್ಪ ತಳದ ಸ್ಟೀಲ್ ಪಾತ್ರೆ ಆದ್ರೆ ಒಳ್ಳೇದು, ಸ್ಟೇನ್ಲೆಸ್ ಸ್ಟೀಲ್ ಅಂತಿರಲ್ಲ ಆ ಪಾತ್ರೆ ಆದ್ರೆ ಒಳ್ಳೇದು. ಬೇರೆ ರೀತಿಯ ಬೇಡ ಬೇಡ, ಕಂಚು ಹಿತ್ತಾಳೆ ಇಂತವೇನು ಅದೆಲ್ಲ ಬೇಡ. ಆಮೇಲೆ ಈ ಕಾಪರ್ ಬಾಟಮ್ ಪಾತ್ರೆಗಳನ್ನು ಕೂಡ ಬಳಸಬಾರ್ದು, ಅದು ಕೂಡ ಬೇಡ, ಹೆಚ್ಚು ಶಾಖ ಬರುತ್ತೆ, ಹೆಚ್ಚು ಶಾಖ ಬರುತ್ತೆ, ಅದು ಪಾಕ ಸಿಯೋ ಅಂತ ಸಾಧ್ಯತೆ ಜಾಸ್ತಿ. ಅದರಿಂದ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಬಳಸಿ, ದಪ್ಪ ತಳದ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಬಳಸಿ ತಂಪಾದ ಸಕ್ಕರೆ ಪಾಕಕ್ಕೆ ಹಣ್ಣಿನ ರಸ, ರಕ್ಷಕ ವಸ್ತುವಾದ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಮತ್ತು ಬಣ್ಣ ಸೇರಿಸಿ ಒಂದು ಶುಭ್ರವಾದ ಸೀಸೆಯಲ್ಲಿ 1/2 inch ಜಾಗವನ್ನು ಬಿಟ್ಟು ತುಂಬಿ ಬಿರುಡೆಯನ್ನು ಹಾಕಿ ಇದನ್ನ ನೀವು ಶೀತಲೀಕರಣ ಮಾಡಿ ಇಟ್ಕೊಂಡ್ರೆ ಸುಮಾರು 6 ತಿಂಗಳಿಂದ 1 ವರ್ಷದವರೆಗೂ ಕೂಡ ಇಟ್ಕೊಳ್ಬೋದು. ಆಮೇಲೆ ಇದನ್ನ ಉಪಯೋಗಿಸ್ಬೇಕಾದ್ರೆ 1 ಭಾಗದಷ್ಟು ಸ್ಕ್ವಾಶ್ಗೆ 3/4 ಭಾಗದಷ್ಟು ನೀರು ಸೇರಿಸಿ ಪಾನೀಯ ತಯಾರಿಸಿ ಕೊಳ್ಳಬಹುದು. ಇನ್ನು ಎರಡನೇದು ತಾವು ತಿಳಿಸಿದಂತ ಪದಾರ್ಥ ಅಂದ್ರೆ ಈ ಮಾವಿನ ಹಣ್ಣಿನ ಜಾಮ್, ಇದರ ತಯಾರಿಕೆಗೆ ಬೇಕಾಗುವಂತ ಪದಾರ್ಥಗಳು ಯಾವ್ಯಾವು ಅಂತೀರ? ಇದಕ್ಕೆ ಹಣ್ಣಿನ ತಿರುಳು 1 kg, ಸಕ್ಕರೆ 3/4 kg. ಇವಾಗ ಮಾವಿನ ಹಣ್ಣು ಸ್ವಲ್ಪ ಹುಳಿ ಜಾಸ್ತಿ ಇದ್ರೆ ಸ್ವಲ್ಪ ಸಕ್ಕರೆ ಪ್ರಮಾಣ ಜಾಸ್ತಿ ಮಾಡಬೇಕಾಗತ್ತೆ. ಮಾವಿನ ಹಣ್ಣು ತುಂಬ ಸಿಹಿ ಇದ್ರೆ ನೀವು 1 kg 600 g ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಮತ್ತು ನಿಂಬೆ ಉಪ್ಪು 2 g, ಬಣ್ಣ ಮತ್ತು ಸುವಾಸನೆ ಇಚ್ಛೆಗೆ ತಕ್ಕಂತೆ. ಹೇಗೆ ಮಾಡ್ಕೋಬೇಕಾಗತ್ತೆ? ಇವಾಗ ಚೆನ್ನಾಗಿ ಮಾಗಿರುವ ಪರಿಮಳಯುಕ್ತ ಹಾಗೂ ಆಕರ್ಷಕ ಬಣ್ಣವಿರುವ ಹಣ್ಣುಗಳನ್ನ ಆರಿಸ್ಕೊಳ್ಳಿ. ಹಣ್ಣನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಣ್ಣಿನ ತಿರುಳನ್ನು ಬೇರ್ಪಡಿಸ್ಕೊಳ್ಳಿ. ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಣ್ಣಿನ ತಿರುಳಿನೊಂದಿಗೆ ಸಕ್ಕರೆಯನ್ನು ಬೆರೆಸಿ ಮಂದ ಉರಿಯಲ್ಲಿ ಒಲೆಯ ಮೇಲಿಟ್ಟು ಬೇಯಿಸಬೇಕಾಗತ್ತೆ. ಬೇಯಿಸಿದ ಮಿಶ್ರಣವನ್ನು ಸ್ವಲ್ಪ ಸೌಟ್ನಲ್ಲಿ ತೆಗೆದು ಬೀಳಿಸಿದಾಗ ಒಂದು ಪದರೆಯಂತೆ ಬಿದ್ದರೆ ಅದು ಜ್ಯಾಮ್ ಹದ ತಲುಪಿದಂತೆ. ಅಂದ್ರೆ ಅದು ಒಂದು ರೀತಿ ತೆರೆ ರೀತಿಯಲ್ಲಿ ತೆರೆ ಶೀಟ್ ಕನ್ಸಿಸ್ಟೆನ್ಸಿ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅದು ಒಂದು ತೆರೆಯ ಮಾದರಿಯಲ್ಲಿ ಬೀಳತ್ತೆ. ಆದ್ರಿಂದ ನೀವು ಸೌಟ್ ಉಪಯೋಗಿಸ್ಬೇಕಾದ್ರೂ ಅಷ್ಟೇ, ನೀವು ಈ ಸ್ಟೇನ್ಲೆಸ್ ಸ್ಟೀಲ್ ಸೌಟ್ ಉಪಯೋಗಿಸೋದ್ಕಿಂತ ಈ ಮರದ ಸೌಟ್ ಬರುತ್ತೆ ನೋಡಿ, ಆ ಮರದ ಉಪಯೋಗಿಸಿದ್ರೆ ಒಳ್ಳೇದು, ಒಳ್ಳೇದು. ಅದು ಒಂದು ಪದರೆ ತರ ಬೀಳತ್ತೆ, ಅವಾಗ ನಿಮ್ಗೆ ಜ್ಯಾಮು ರೆಡಿ ಆಗುತ್ತೆ, ಅದಕ್ಕೆ ಬಂದಿದೆ ಅಂತ ಖಚಿತವಾಗುತ್ತೆ. ನಂತರ ಅದಕ್ಕೆ ನಿಂಬೆ ಉಪ್ಪು, ಬಣ್ಣ ಮತ್ತು ಸುವಾಸನೆಯನ್ನು ಸೇರಿಸಿ, ಆಮೇಲೆ ಅದನ್ನ ಸ್ವಚ್ಛ ಮಾಡಿದ ಸೀಸೆಯಲ್ಲಿ ಬಿಸಿ ಇರುವಾಗಲೇ ತುಂಬಿಡಿ. ಈ ಸೀಸೆ ಒಡೆದೋಗ್ಬಾರ್ದಂಗೆ ಮಾಡಲು ಅದನ್ನ ಮರದ ಹಲಗೆ ಮೇಲೆ ಇಟ್ಟು ತುಂಬಿಸ್ಬೇಕು. ನೀವು ಮರದ ಹಲಗೆ ಮೇಲೆ ಈ ಸೀಸೆಯನ್ನ ಇಟ್ಟು ಎಷ್ಟೇ ಬಿಸಿ ಜಾಮ್ ಒಳಗಡೆ ಹಾಕಿದ್ರು ಅದು ಒಡೆಯೋದಿಲ್ಲ, ಉಷ್ಣ ನಿರೋಧಕ ಇರುತ್ತೆ ಹಲಗೆ. ಮರದ ಹಲಗೆ ಮೇಲಿಟ್ಟು ನೀವು ತುಂಬಿಸ್ಬೇಕಾಗತ್ತೆ. ಇದನ್ನು ಸೂಕ್ತವಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಇಡಬೇಕು, ತೇವಾಂಶ ತಾಕಬಾರ್ದಂಗೆ ಅದನ್ನ ನೀವು ಇಡಬೇಕಾಗತ್ತೆ. ಈಗ ತಾವು ಈ ಆಮ್ಚೂರ್ ಅಂತ ಹೇಳಿದ್ರಿ, ಅದು ಯಾವ ರೀತಿಯಾದಂತ ಪದಾರ್ಥ ಅಂತ? ಇದು ಆಮ್ಚೂರ್ ಅಂದ್ರೆ ಮಾವಿನ ಕಾಯಿನ ಒಣಗಿಸದಂತ ಚೂರುಗಳಿವು. ಇದು ಉತ್ತರ ಭಾರತದ ಅಡಿಗೆನಲ್ಲಿ ತುಂಬಾ ಉಪಯೋಗ ಮಾಡ್ತಾರೆ, ಅಡಿಗೆನಲ್ಲೂ ಬಳಸ್ಕೊಳ್ತಾರೆ, ತುಂಬಾ ಉಪಯೋಗ ಮಾಡ್ತಾರೆ. ಅದಕ್ಕೆ ಆದ ಒಂದು ಪರಿಮಳ ಇರುತ್ತೆ, ಮತ್ತೆ ಸ್ವಾದ ಕೂಡ ಮಾವಿನ ಕಾಯಿಯ ಸ್ವಾದ ಚೆನ್ನಾಗಿ ಬರುತ್ತೆ. ಇವಾಗ ನಿಮ್ಮ ಮನೆಯಲ್ಲಿ ಮಾವಿನಕಾಯಿ ಇರುತ್ತೆ ತುಂಬಾ ಹುಳಿ, ಅದನ್ನ ಸೇವನೆ ಮಾಡೋಕ್ಕಾಗಲ್ಲ, ಅವಾಗ ಏನು ಮಾಡಬೇಕು, ಅದನ್ನ ಚೂರುಗಳ ಆಗಿ ಹೆಚ್ಚಿಸ್ಬಿಟ್ಟು ಅದನ್ನ ಒಂದು ಕೆಜಿ ಚೂರುಗಳಿಗೆ ಒಂದು 2 ಗ್ರಾಮ್ ಅಷ್ಟು ಪೊಟ್ಯಾಸಿಯಂ ಮೆಟಾಬೈಸಲ್ಫೈಟ್ ಮಿಶ್ರಣ ಮಾಡಿ ಅದನ್ನ ನೀವು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನ ಡಬ್ಬದಲ್ಲಿ ತುಂಬಿಟ್ಕೊಳ್ಳಿ. ಅದರದ್ದು ಪುಡಿ ರೂಪದಲ್ಲಾದರೂ ನೀವು ಬಳಸ್ಬೋದು, ಅಥವಾ ಈ ಚೂರುಗಳನ್ನಾದ್ರೂ ಕೂಡ ನೀವು ಪಲ್ಯ ಬೇರೆ ಏನು ಅಡುಗೆ ಮಾಡ್ತೀರ ಅದಕ್ಕೆ ಬಳಸ್ಕೊಳ್ಬೋದು. ಅವಾಗ ಒಳ್ಳೆ ಸುವಾಸನೆ ಮತ್ತು ಸ್ವಾದವನ್ನು ಕೊಡುತ್ತೆ ಅದು. ಈಗ ಸಾಮಾನ್ಯವಾಗಿ ಮಾವಿನ ಕಾಯಿಯ ಉಪ್ಪಿನಕಾಯನ್ನ ನಮ್ಮ ಗೃಹಿಣಿಯರು ಮಾಡ್ತಾರೆ, ಇದನ್ನ ಸರಿಯಾದಂತ ರೀತಿಯಲ್ಲಿ ಮಾಡೋದಕ್ಕೆ ಏನೇನು ಅಂಶಗಳ ಕಡೆಗೆ ಗಮನ ಕೊಡಬೇಕಾಗತ್ತೆ ಅಂತೀರಾ? ಉಪ್ಪಿನಕಾಯಿ ಮಾಡಿದಾಗ ಸ್ವಚ್ಛತೆ, ನೀವು ಸ್ವಚ್ಛತೆಯನ್ನ ಕಾಪಾಡಬೇಕು. ನಾವೇನು ಈ ಸೂಕ್ಷ್ಮಾಣು ಜೀವಿಗಳಿಂದ ಚಟುವಟಿಕೆಯಿಂದ ಹಾಳಾಗೋದನ್ನ ತಪ್ಪಿಸ್ಬೇಕು. ಆದಷ್ಟು ಬಿಸಿಲಿನಲ್ಲಿ ಚೆನ್ನಾಗಿ ಅದನ್ನ ಒಣಗಿಸ್ಬೇಕು ಸಣ್ಣ ಸಣ್ಣ. ಆಮೇಲೆ ನೀವು ಉಪ್ಪಿನಕಾಯಿ ಹಾಕಿ ಶೀಶೆನಲ್ಲಿ ತುಂಬಿದ್ಮೇಲೆ ಒಂದು ಬಿಸಿ ಎಣ್ಣೆನ ಮೇಲೆ ಒಂದು ಪದರ ಹಾಕಿದಾಗ ಅದು ಬೇಗ ಕೆಡೋದಿಲ್ಲ. ಮತ್ತೆ ಈ ತೇವದ ಸ್ಪೂನ್ ಅದನ್ನ ಬಳಸಬಾರ್ದು, ಯಾವಾಗಲೂ ಒಣಗಿರೋ ಅಂತ ಚಮಚವನ್ನು ನೀವು ಉಪ್ಪಿನಕಾಯಿ ಶೀಶನಿಂದ ತೆಗಿಬೇಕಾದ್ರೆ ಬಳಸಬೇಕು. ಮತ್ತು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದು ಇನ್ನು ಉಳಿದಿದ್ದನ್ನ ಜಾಡಿನಲ್ಲಿ ಚೆನ್ನಾಗಿ ಕಟ್ಟಿ ಇಡಬೇಕು, ಇಲ್ಲ ಶೀಶೆಯನ್ನು ಬಿರಡೆಯನ್ನು ಚೆನ್ನಾಗಿ ಹಾಕಿ ಇಡಬೇಕು. ಆದಷ್ಟು ತೇವಾಂಶವನ್ನು ಸಂಪರ್ಕದಿಂದ ತಡಿಬೇಕು. ಅಂದರೆ ಈಗ ಈ ಉಪ್ಪು ಖಾರ ಇದೆಲ್ಲ ಹಾಕ್ತಾರೆ, ಅದು ಹೊಂದ್ಕೊಂಡು ಚೆನ್ನಾಗಿ ಹದಕ್ಕೆ ಬರೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಅದು ಒಂದು ವಾರ. ಮಾವಿನ ಚೂರುಗಳನ್ನ ಉಪ್ಪಿನ ನೀರಿನಲ್ಲಿ ಅಥವಾ ಉಪ್ಪಿನ ಜೊತೆ ಬೆರೆಸಿ ಬಿಸಿಲಿನಲ್ಲಿ ಒಂದು ವಾರ ಇಟ್ಟರೆ ಅದು ಚೆನ್ನಾಗಿ ಉಪ್ಪಿನ ಅಂಶವನ್ನು ಹೀರಿಕೊಳ್ಳುತ್ತೆ. ಮತ್ತೆ ಆ ಹೀರಿಕೊಳ್ಳೋದ್ರಿಂದ ಅದು ರಕ್ಷಕ ವಸ್ತುವಾಗಿ, ಮತ್ತೆ ಬಿಸಿಲಿನಲ್ಲಿ ಇಡೋದ್ರಿಂದ ತೇವಾಂಶ ಕೂಡ ಕಡಿಮೆ ಆಗ್ತಾ ಬರತ್ತಲ್ವಾ, ಸೊ ಅವಾಗ ಹೆಚ್ಚು ದಿನ ನಾವು ಈ ಉಪ್ಪಿನಕಾಯಿ ಇಟ್ಕೊಳ್ಬಹುದು. ಮತ್ತೆ ಈ ಪಿಂಗಾಣಿ ಬಳಸ್ತಾರೆ ಅದನ್ನ ಶೇಖರಣೆ ಮಾಡೋದಕ್ಕೆ, ಅದು ಒಳ್ಳೇದು ಅಂತಿದೆ? ಹಾ, ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಮಾವಿನ ಹಣ್ಣಿನಲ್ಲಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಈ ಗಾಜಿನ ಶೀಶೆ ಮತ್ತೆ ಈ ಪಿಂಗಾಣಿ ಇದು ಬಳಸೋ ಪಾತ್ರೆಗಳು ಬಳಸೋದು ಒಳ್ಳೇದು. ಈ ಸ್ಟೇನ್ಲೆಸ್ ಸ್ಟೀಲು ಮತ್ತೆ ತಾಮ್ರದ ಪಾತ್ರೆಗಳಲ್ಲಿ ಇಡಬಾರ್ದು. ಕೆಲವರು ಚಮಚಗಳನ್ನ ಹಾಕಿ ಅದರಲ್ಲೇ ಬಿಟ್ಟಿರ್ತಾರೆ, ಚಮಚವನ್ನ ಎತ್ತಿ ತೆಗೆಯೋದು ಯಾಕೆ ಅಂತ, ಅದರಿಂದ ಏನಾದರೂ ತೊಂದರೆ ಆಗ್ಬೋದು? ಹೌದು, ನೀವು ಪ್ರತಿ ಸಲ ಉಪ್ಪಿನಕಾಯಿ ತೆಗಿಬೇಕಾದ್ರೆ ಮಕ್ಕಳು ಯಾರು ಇದ್ರೆ ಕೈ ತೊಳೆದು ಶುದ್ಧ ಕೈಯಿಂದ ನೀವು ತೆಗೆದೇ ಇರ್ಬೋದು, ಅವಾಗ ಸೂಕ್ಷ್ಮಾಣು ಜೀವಿಗಳು ಒಳಗಡೆ ಹೋಗಿ ಬೇಗ ಕೆಡುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಕೆಲವು ಸಂದರ್ಭದಲ್ಲಿ ಬೂಸ್ಟ್ ರೀತಿ ಬರುತ್ತಲ್ಲ, ಅಂದ್ರೆ ನಾವು ಸರಿಯಾದ ತೇವಾಂಶ ತಗಿಲಿಲ್ಲ ಅಂದ್ರೆ ಹಂಗಾಗುತ್ತೆ. ಹಾ, ತೇವಾಂಶ ಯಾವುದೇ ಒಂದು ಪದಾರ್ಥ ನೀವು ಹೆಚ್ಚಿನ ದಿವಸ ಇರಬೇಕು ಅಂದ್ರೆ ಅದರಲ್ಲಿರೋ ಅಂತ ತೇವಾಂಶನ ನೀವು ಕಡಿಮೆ ಮಾಡಬೇಕಾಗತ್ತೆ. ಅದು ಎಷ್ಟು ತೇವಾಂಶವನ್ನು ನೀವು ಕಡಿಮೆ ಮಾಡ್ತೀರೋ ಅಷ್ಟು ಕೂಡ ಒಳ್ಳೆಯದು. ಕೊನೆಯದಾಗಿ ನಮ್ಮ ರೈತ ಮಹಿಳೆಯರಿಗೆ ಈ ಮಾವಿನ ಹಣ್ಣಿನ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಏನು ಕಿವಿಮಾತು ಹೇಳೋದಕ್ಕೆ ತಾವು ಬಯಸ್ತೀರಿ? ಮಾವಿನ ಹಣ್ಣು ಒಳ್ಳೆಯ ಪೌಷ್ಟಿಕ ಗುಣಗಳನ್ನು ಹೊಂದಿದೆ. ಆದಷ್ಟು ತಾಜಾ ರೂಪದಲ್ಲಿ ಇದನ್ನು ಸೇವಿಸಿ, ಸಿಗುವಾಗ ಆದಷ್ಟು ಆ ಋತುಗಳಲ್ಲಿ ಹಣ್ಣುಗಳನ್ನ ತಾಜಾ ರೂಪದಲ್ಲಿ ಸೇವಿಸಿ. ಸಾಧಾರಣವಾಗಿ ಏಪ್ರಿಲ್ ಇಂದ ಜುಲೈ ವರೆಗೂ ನಮಗೆ ಸಿಗ್ತಾ ಇರುತ್ತೆ ಮಾರುಕಟ್ಟೆಯಲ್ಲಿ. ಇವಾಗ ನೀವು ಚಿತ್ರಾನ್ನ ಮಾಡ್ತೀರಾ, ಅದಕ್ಕೆ ಮಾವಿನಕಾಯಿ ತುರಿ ಹಾಕಿ ಪಲ್ಯ ಮಾಡ್ತೀರಾ, ಅಥವಾ ಈ ಗೊಜ್ಜುಗಳು ಮಾಡ್ತೀರಾ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ಸ್ವಲ್ಪ ತಾಜಾ ರೂಪದಲ್ಲಿ ಸೇವಿಸಿದ್ರೆ ಒಳ್ಳೇದು. ಈ ಮಾವಿನಕಾಯಲ್ಲಿ ನಾನು ಮೊದಲೇ ಹೇಳಿದಾಗೆ ಅನ್ನಾಂಗ ಸಿ ತುಂಬಾ ಇರುತ್ತೆ. ಅದು ಈ ರೋಗ ರುಚಿಗಳಿಂದ ನಮ್ಮ ದೇಹಕ್ಕೆ ನಿರೋಧಕ ಶಕ್ತಿ ಕೊಡುತ್ತೆ, ನಿರೋಧಕ ಶಕ್ತಿ ಕೊಡುತ್ತೆ. ಜೊತೆಗೆ ಮಕ್ಕಳಿಗೆ ಈ ಶ್ರೀಕರಣಿ ಅಂತ ಮಾಡ್ಕೊಡ್ತಾರೆ. ಹೌದು, ಅದು ತುಂಬಾ ಒಳ್ಳೇದು. ಹಾ, ಎಲ್ಲ ಒಳ್ಳೇದು. ಆದಷ್ಟು ಅನ್ನಾಂಗ ಇರುತ್ತೆ, ಅನ್ನಾಂಗ ಇರುತ್ತೆ, ಸಿ ಅನ್ನಾಂಗ ಇರುತ್ತೆ. ಆದಷ್ಟು ತಾಜಾ ರೂಪದಲ್ಲಿ ಸೇವಿಸೋದು ಒಳ್ಳೇದು. ಆಮೇಲೆ ಕಡಿಮೆ ಖರ್ಚಿನಲ್ಲಿಯೇ ಉತ್ತಮ ಗುಣಮಟ್ಟದ ಹಣ್ಣಿನ ಸ್ಕ್ವಾಶ್ ಜ್ಯಾಮ್ ಈಗ ನಾನು ಹೇಳ್ಕೊಟ್ಟಂಗೆ ಮುಂತಾದ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮನೆಯಲ್ಲೇ ನೀವು ತಯಾರಿಸ್ಕೊಳ್ಳಿ. ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳ ಶೇಖರಣೆ ಮಾಡಿ ಅಭಾವ ಕಾಲದಲ್ಲಿ ದೊರೆಯುವಂತೆ ಮಾಡಿ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ ಪಡೆಯುವ ಗುರಿ ಇರಿಸಿಕೊಳ್ಬೇಕು. ಆದ್ದರಿಂದ ಈ ಮಾವಿನ ಹಣ್ಣಿನಲ್ಲಿರುವಂಥ ಪೌಷ್ಟಿಕಾಂಶಗಳು ಮತ್ತು ಇದರ ಮೌಲ್ಯವರ್ಧನೆ ಬಗ್ಗೆ ನಮ್ಮ ರೈತ ಮಹಿಳೆಯರಿಗೆ ಒಂದು ಪರಿಚಯವನ್ನು ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಡಾಕ್ಟರ್ ಕಲ್ಪನಾ ಅವರೇ, ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಮಾವಿನ ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ಕಲ್ಪನಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕರಿಮೆಣಸಿನ ತೋಟವನ್ನು ಮಾಡುವುದು ಹೇಗೆ ಈ ಕುರಿತು ಕೃಷಿ ಮಾಹಿತಿ. ಕರಿಮೆಣಸಿನ ತೋಟಗಳನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ಸ್ಥಳದ ಆಯ್ಕೆಯನ್ನು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಇಳಿಜಾರು ಪ್ರದೇಶದಲ್ಲಿ ಈ ಕರಿಮೆಣಸಿನ ಬೇಸಾಯ ಮಾಡುವಾಗ ದಕ್ಷಿಣಕ್ಕೆ ಎದುರಾಗಿರುವಂಥ ಜಾಗವನ್ನು ಬಿಟ್ಟು ಉತ್ತರಕ್ಕೆ ಅರ್ಧ ಮತ್ತು ಪೂರ್ವೋತ್ತರ ಭಾಗಕ್ಕೆ ಇಳಿಜಾರಾಗಿರುವಂಥ ಜಾಗವನ್ನು ಆಯ್ಕೆ ಮಾಡ್ಕೋಬೇಕು. ಈ ರೀತಿ ಮಾಡೋದರಿಂದ ಬೇಸಿಗೆನಲ್ಲಿ ದಕ್ಷಿಣದಿಂದ ಬೀಳುವಂಥ ಬಿಸಿಲಿನಿಂದ ಈ ಬಳ್ಳಿಗಳನ್ನು ಕಾಪಾಡಬಹುದು. ಮೇ ಜೂನ್ ತಿಂಗಳಿನಲ್ಲಿ ಬೀಳುವಂಥ ಮೊದಲ ಮಳೆ ನಂತರ ಹಾಲ್ವಾಣ, ಸಿಲ್ವರ್ ಓಕು, ಗ್ಲಿರಿಸೀಡಿಯಾದಂತಹ ಮರಗಿಡಗಳನ್ನು 50 ಸೆಂಟಿಮೀಟರ್ ಉದ್ದ, 50 ಸೆಂಟಿಮೀಟರ್ ಅಗಲ ಮತ್ತು 50 ಸೆಂಟಿಮೀಟರ್ ಆಳ ಇರುವಂಥ ಗುಂಡಿಗಳನ್ನು ಮಾಡಿ ಅದರಲ್ಲಿ ಈ ನೆರಳು ಗಿಡಗಳನ್ನು ನೆಡಬೇಕಾಗತ್ತೆ. ಈ ಗುಂಡಿಗಳಿಗೆ ಕೊಟ್ಟಿಗೆ ಗೊಬ್ಬರ ಹಾಕೋಬೇಕಾಗತ್ತೆ ಮತ್ತು ಮೇಲ್ಮಣ್ಣನ್ನು ಕೂಡ ಅದಕ್ಕೆ ಹಾಕಬೇಕಾಗತ್ತೆ. ಸಾಮಾನ್ಯವಾಗಿ ಸಾಲಿನಿಂದ ಸಾಲಿಗೆ 3 ಮೀಟ್ರು, ಸಾಲಿನಲ್ಲಿ 3 ಮೀಟ್ರು ಅಂತರ ಇರೋ ರೀತಿಯಲ್ಲಿ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1110 ನೆರಳು ಗಿಡಗಳನ್ನು ನೆಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಹಾಲ್ವಾಣ ಮರದ ಪ್ರಾಥಮಿಕ ತುಂಡಿಗಳನ್ನು ನಾಟಿ ಮಾಡುವಾಗ ಹರಳು ರೂಪದ ಕೀಟನಾಶಕಗಳನ್ನು ಆ ಮರದ ಬುಡಕ್ಕೆ ಹಾಕಬೇಕಾಗತ್ತೆ ಮೇ ಜೂನ್ ತಿಂಗಳಿನಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ. ಈ ರೀತಿ ಮಾಡೋದರಿಂದ ಈ ಬೇರುಗಂಟು ಹುಳುವಿನ ಕಾಟ ಜೊತೆಗೆ ಈ ಕಾಂಡ ಮತ್ತು ಬೇರುಕೊರಕ ಹುಳುಗಳನ್ನು ತಡೆಗಟ್ಟಬಹುದು. ಹಾಲ್ವಾಣ ಮತ್ತು ಗ್ಲಿರಿಸೀಡಿಯಾಗಳನ್ನು ನೆಡೋದಾದರೆ ಈ ಪ್ರಾಥಮಿಕ ತುಂಡುಗಳನ್ನು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಕತ್ತರಿಸಿ ತೆಗೆದು ನೆರಳಿನಲ್ಲಿ ಶೇಖರಿಸಿಡಬೇಕಾಗತ್ತೆ. ಈ ರೀತಿ ಶೇಖರಿಸಿದಂಥ ತುಂಡುಗಳು ಮೇ ತಿಂಗಳಿನಲ್ಲಿ ಚಿಗುರೋದಕ್ಕೆ ಪ್ರಾರಂಭಿಸ್ತವೆ. ಮಳೆಗಾಲ ಪ್ರಾರಂಭವಾದಾಗ ಈ ಆಧಾರ ಮರದ ಉತ್ತರ ಭಾಗದಲ್ಲಿ ಆಧಾರ ಮರದಿಂದ 30 ಸೆಂಟಿಮೀಟರ್ ದೂರದಲ್ಲಿ 50 ಸೆಂಟಿಮೀಟರ್ ಉದ್ದ, 50 ಸೆಂಟಿಮೀಟರ್ ಅಗಲ ಮತ್ತು 50 ಸೆಂಟಿಮೀಟರ್ ಆಳ ಇರುವಂಥ ಗುಂಡಿಗಳನ್ನು ತೆಗೆದು ಇದಕ್ಕೆ ಮೇಲ್ಮಣ್ಣು, 5 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ, 150 ಗ್ರಾಂನಷ್ಟು ಶಿಲಾರಂಜಕ, 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿ ಮತ್ತು 50 ಗ್ರಾಂನಷ್ಟು ಟ್ರೈಕೋಡರ್ಮವನ್ನು ಈ ಕರಿಮೆಣಸು ಸಸಿಗಳನ್ನು ನೆಡುವಾಗ ಹಾಕಿ ಮುಚ್ಚಬೇಕಾಗತ್ತೆ. ಮಳೆ ಪ್ರಾರಂಭವಾದ ಕೂಡಲೇ ಪ್ರತಿ ಗುಂಡಿಗೂ 2-3 ಈ ಕರಿಮೆಣಸಿನ ಬೇರು ಬಿಟ್ಟಂಥ ಗಿಡಗಳನ್ನು ಉತ್ತರ ದಿಕ್ಕಿಗೆ ಎದುರಾಗಿ ನಾಟಿ ಮಾಡಬೇಕಾಗತ್ತೆ. ಮೆಣಸಿನ ಬಳ್ಳಿ ಬೆಳೆದಂತೆಲ್ಲ ಅದನ್ನು ನೆರಳಿನ ಮರಕ್ಕೆ ನಾರಿನಿಂದ ಕಟ್ಟಬೇಕಾಗತ್ತೆ. ಹೊಸದಾಗಿ ನಾಟಿ ಮಾಡಿರುವಂಥ ಬಳ್ಳಿ ಒಣಗದೇ ಇರೋ ರೀತಿಯಲ್ಲಿ ಅದಕ್ಕೆ ಕೃತಕ ನೆರಳನ್ನು ಕೂಡ ಒರಗಿಸಬೇಕಾಗತ್ತೆ. ಮಳೆಗಾಲಕ್ಕಿಂತ ಮುಂಚೆ ಈ ಮರದ ನೆರಳನ್ನು ಕ್ರಮಗೊಳಿಸಬೇಕು. ಇದರಿಂದ ಮೆಣಸಿನ ಬಳ್ಳಿಗೆ ಬೇಕಾದಂಥ ಬಿಸಿಲು ದೊರೆಯುತ್ತೆ. ಬಳ್ಳಿ ಮರಕ್ಕೆ ನೇರವಾಗಿ ಹಬ್ಬೋದಕ್ಕೆ ಅನುಕೂಲವಾಗುತ್ತೆ. ಮುಂಗಾರು ಮಳೆಯ ಕೊನೆಯಲ್ಲಿ ಬಳ್ಳಿ ಸುತ್ತಲೂ ಈ ಹಸಿರಲೇ ಅಥವಾ ಸಾವಯವ ಪದಾರ್ಥಗಳ ಹೊದಿಕೆಯನ್ನು ಮಾಡಬೇಕಾಗತ್ತೆ. ಬೇರಿಗೆ ಹಾನಿಯಾಗುವಂಥ ಸಂಭವ ಇರೋದರಿಂದ ಬಳ್ಳಿಯ ಬುಡವನ್ನು ಅಗತ್ಯ ಮಾಡಬಾರದು. ಎರಡನೇ ವರ್ಷವೂ ಕೂಡ ಈ ಮೊದಲು ತಿಳಿಸಿದಂಥ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು. ಆದರೂ ನಾಲ್ಕನೇ ವರ್ಷದಿಂದ ಮರದ ನೆರಳನ್ನು ನಿಯಂತ್ರಿಸುವಾಗ ಬಹಳ ಎಚ್ಚರಿಕೆ ಅಗತ್ಯ. ಏಕೆಂದರೆ ಮರದ ನೆರಳು ಬಳ್ಳಿಗೆ ಎಷ್ಟು ಅಗತ್ಯನೋ ಅಷ್ಟು ಮಾತ್ರ ಇಟ್ಕೋಬೇಕು. ವರ್ಷದಲ್ಲಿ ಎರಡು ಸಾರಿ ಈ ಮರದ ನೆರಳನ್ನು ನಿಯಂತ್ರಿಸಬೇಕಾಗತ್ತೆ, ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ. ನೆರಳು ಇದ್ದಂಥ ಪಕ್ಷದಲ್ಲಿ ಹೂಗಳು ಕಡಿಮೆ ಆಗ್ತವೆ, ಇಳುವರಿ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಬಳ್ಳಿ ಹೂ ಬಿಡುವಾಗ ಮತ್ತು ಕಾಳುಗಳು ಹಣ್ಣಾಗುವಾಗ ಕೀಟಗಳ ಬಾಧೆ ಕೂಡ ಜಾಸ್ತಿ ಆಗ್ಬೋದು. ಮಳೆಗಾಲದಲ್ಲಿ ಮಣ್ಣಿನ ಸವೆತವನ್ನು ತಡೆಗಟ್ಟೋದಕ್ಕೆ ಈ ಮುಚ್ಚಿಗೆ ಬೆಳೆಗಳಾದಂಥ ಮೈಮೋಸಾದಂತಹ ಗಿಡಗಳನ್ನು ನಾವು ಬೆಳೆಯೋದು ಬಹಳ ಅಗತ್ಯ. ಇದು ಬೇಸಿಗೆನಲ್ಲಿ ಒಣಗೋದ್ರಿಂದ ಮೇಲ್ಮಣ್ಣಿಗೆ ದಪ್ಪ ಹೊದಿಕೆ ಕೂಡ ಆಗುತ್ತೆ. ಕರಿಮೆಣಸಿನ ಗಿಡದ ಬೆಳವಣಿಗೆಗೆ ಮತ್ತು ಉತ್ತಮ ಅಭಿವೃದ್ಧಿಗೆ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಕೊಡೋದು ಬಹಳ ಮುಖ್ಯ. ಆಮ್ಲ ಮಣ್ಣಿರುವಂಥ ಪ್ರದೇಶದಲ್ಲಿ ಸುಣ್ಣ ಅಥವಾ ಡೋಲೋಮೈಟನ್ನು ಪ್ರತಿ ಬಳ್ಳಿಗೆ ಅರ್ಧ ಕಿಲೋಗ್ರಾಂನಂತೆ ವರ್ಷ ಬಿಟ್ಟು ವರ್ಷ ಏಪ್ರಿಲ್ ಮೇ ತಿಂಗಳಿನಲ್ಲಿ ಕೊಡಬೇಕಾಗತ್ತೆ. ಈ ಸಾವಯವ ಗೊಬ್ಬರ ಆದಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಬಳ್ಳಿಗೆ 10 ಕಿಲೋಗ್ರಾಂನಷ್ಟು ಮತ್ತು ಪ್ರತಿ ಬಳ್ಳಿಗೆ 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಕೊಡಬೇಕಾಗತ್ತೆ. ಮೂರನೇ ವರ್ಷದ ನಂತರ ಈ ಕರಿಮೆಣಸಿನ ಬೆಳೆಗೆ ಗೊಬ್ಬರವನ್ನು ಕೂಡ ಕೊಡಬೇಕಾಗತ್ತೆ. ಮುಖ್ಯವಾಗಿ ಪ್ರತಿ ಬಳ್ಳಿಗೆ 1 ವರ್ಷಕ್ಕೆ 50 ಗ್ರಾಂನಷ್ಟು ಸಾರಜನಕ, 50 ಗ್ರಾಂನಷ್ಟು ರಂಜಕ ಮತ್ತು 150 ಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಈ ಪ್ರಮಾಣದ ಗೊಬ್ಬರದಲ್ಲಿ ಮೂರನೇ ಒಂದು ಭಾಗವನ್ನು ಮೊದಲನೇ ವರ್ಷ ಕೊಡಬೇಕು, ಮೂರನೇ ಎರಡು ಭಾಗವನ್ನು ಎರಡನೇ ವರ್ಷ, ಪೂರ್ಣ ಪ್ರಮಾಣದ ಗೊಬ್ಬರವನ್ನು ಮೂರನೇ ವರ್ಷದಿಂದ ಕೊಡಬೇಕಾಗತ್ತೆ. ಮಣ್ಣಿನ ಫಲವತ್ತತೆ ಈ ಕೃಷಿ ಪರಿಸರದ ಪರಿಸ್ಥಿತಿ ಮತ್ತು ನಿರ್ವಹಣಾ ವ್ಯವಸ್ಥೆಯನ್ನು ಆಧರಿಸಿರುತ್ತೆ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನು ನಿರ್ದಿಷ್ಟ ಸ್ಥಳಕ್ಕೆ ಅನುಗುಣವಾಗುವ ರೀತಿಯಲ್ಲಿ ಕೊಡಬೇಕಾಗತ್ತೆ. ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಶಿಫಾರಸು ಮಾಡಲಾದಂಥ ಪೋಷಕಾಂಶಗಳು ಅಂದರೆ ಸಾರಜನಕ, ರಂಜಕ ಮತ್ತು ಪೊಟಾಷನ್ನು ಕೊಡಬೇಕಾಗತ್ತೆ. ಗೊಬ್ಬರವನ್ನು ವರ್ಷದಲ್ಲಿ 2 ಸಾರಿ ಅಂದರೆ ಮೇ ಜೂನ್ ತಿಂಗಳಿನಲ್ಲಿ ಮತ್ತು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೊಡೋದು ಒಳ್ಳೆಯದು. ಮಣ್ಣಲ್ಲಿ ಆಗ ಸಾಕಷ್ಟು ತೇವಾಂಶ ಇರಬೇಕಾಗತ್ತೆ. ಗೊಬ್ಬರವನ್ನು ಮೆಣಸಿನ ಬಳ್ಳಿಯ ಬುಡದಿಂದ ಕನಿಷ್ಠ 30 ಸೆಂಟಿಮೀಟರ್ ದೂರದಲ್ಲಿ ಹಾಕಬೇಕಾಗತ್ತೆ. ಜೊತೆಗೆ ತೆಳುವಾಗಿ ಮಣ್ಣಿಂದ ಮುಚ್ಚಬೇಕಾಗತ್ತೆ. ರಸಗೊಬ್ಬರ ಈ ಕರಿಮೆಣಸಿನ ಬಳ್ಳಿಯ ಬೇರುಗಳಿಗೆ ನೇರವಾಗಿ ಸಂಪರ್ಕಕ್ಕೆ ಬರದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇದಲ್ಲದೆ ಮೇ ಜೂನ್ ತಿಂಗಳಿನಲ್ಲಿ ಸಾವಯವ ಗೊಬ್ಬರವಾದಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಬಳ್ಳಿಗೆ 10 ಕಿಲೋಗ್ರಾಂನಂತೆ ಕೊಡಬೇಕಾಗತ್ತೆ. 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಕೊಡಬೇಕು. ಜೈವಿಕ ಗೊಬ್ಬರವಾದಂಥ ಅಜೋಸ್ಪಿರ್ಲಮನ್ನು ಪ್ರತಿ ಬಳ್ಳಿಗೆ 100 ಗ್ರಾಂ ರೀತಿಯಲ್ಲಿ ಹಾಕಬೇಕಾಗತ್ತೆ. ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಬೆರೆಸಿ ಇದನ್ನು ಹಾಕ್ಬೋದು. ಇದರಿಂದ ಅರ್ಧ ಭಾಗದಷ್ಟು ಸಾರಜನಕವನ್ನು ಕೊಡೋದನ್ನು ಕಡಿಮೆ ಮಾಡ್ಕೋಬಹುದು. ಸತು ಮತ್ತು ಮೆಗ್ನೀಷಿಯಂ ಕೊರತೆ ಇರುವಂಥ ಮಣ್ಣಿಗೆ 0.25% ಸತುವಿನ ಸಲ್ಫೇಟ್ ದ್ರಾವಣವನ್ನು ವರ್ಷದಲ್ಲಿ 2 ಸಾರಿ ಅಂದರೆ ಮೇ ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಜೊತೆಗೆ 200 ಗ್ರಾಂನಷ್ಟು ಪ್ರತಿ ಬಳ್ಳಿಗೆ ಮೆಗ್ನೀಷಿಯಂ ಸಲ್ಫೇಟನ್ನು ಕೂಡ ಹಾಕಬೇಕಾಗತ್ತೆ. ಕಾಳುಮೆಣಸಿಗೆ ನಿರ್ದಿಷ್ಟವಾದಂಥ ಈ ಲಘು ಪೋಷಕಾಂಶ ಮಿಶ್ರಣವನ್ನು ಹೆಚ್ಚಿನ ಇಳುವರಿಗಾಗಿ ಸಿಂಪರಣೆ ಮಾಡಬಹುದು. ಹೂ ಬಿಡುವಂಥ ಪ್ರಾರಂಭದಲ್ಲಿ ಮತ್ತು ಈ ಕಾಳುಗಳು ದಪ್ಪವಾಗುವಂಥ ತಿಂಗಳಿನಲ್ಲಿ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ ಈ ಕಾಳು ಮೆಣಸು ಲಘು ಪೋಷಕಾಂಶ ಮಿಶ್ರಣವನ್ನು ಬೆರೆಸ್ಕೊಂಡು ಈ ಎಲೆಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. 2 ವರ್ಷಕ್ಕೊಮ್ಮೆ ಪ್ರತಿ ಬಳ್ಳಿಗೆ 600 ಗ್ರಾಂನಷ್ಟು ಸುಣ್ಣವನ್ನು ಕೂಡ ಕೊಡಬೇಕಾಗತ್ತೆ. ಸೂಕ್ಷ್ಮಾಣುಜೀವಿಗಳ ಮಿಶ್ರಣವನ್ನು ಕೂಡ ಈ ಕರಿಮೆಣಸಿನ ಬೆಳೆಗೆ ನಾವು ಬಳಸ್ಕೋಬಹುದು. ಇದರಲ್ಲಿ ಈ ಸಸ್ಯ ಬೆಳವಣಿಗೆಗೆ ಸಹಕಾರಿಯಾದಂಥ ಹಲವಾರು ಬೇರಿನ ವಲಯದಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಇರ್ತವೆ. ಇವುಗಳನ್ನು ಈ ಕಾಳು ಮೆಣಸಿನ ಸಸಿಮಡಿನಲ್ಲಿ ಮತ್ತು ತೋಟದಲ್ಲಿ ಬಳಸ್ಕೋಬೋದು. ಇದರಿಂದ ಉತ್ತಮ ಬೆಳವಣಿಗೆಯನ್ನು ಪಡೆಯಬಹುದು, ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. 20 ಗ್ರಾಂನಷ್ಟು ಈ ಸೂಕ್ಷ್ಮಾಣುಜೀವಿಗಳ ಮಿಶ್ರಣವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಈ ಕರಿಮೆಣಸಿನ ತೋಟದಲ್ಳಿ ಪ್ರತಿ ಬಳ್ಳಿಗೆ 250 ಮಿಲಿಲೀಟರ್ನಂತೆ ಹಾಕಬೇಕಾಗತ್ತೆ. ಇದಕ್ಕೆ ಬದಲಾಗಿ 1 ಕಿಲೋಗ್ರಾಂನಷ್ಟು ಈ ಸೂಕ್ಷ್ಮಾಣುಜೀವಿಗಳ ಮಿಶ್ರಣವನ್ನು 100 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಬೆರೆಸ್ಕೊಂಡು ಪ್ರತಿ ಬಳ್ಳಿಗೆ 1 ಕಿಲೋಗ್ರಾಂನಂತೆ ಬಳ್ಳಿ ಸುತ್ತ ಹಾಕಬೇಕಾಗತ್ತೆ. ವರ್ಷದಲ್ಲಿ 2 ಸಾರಿ ಈ ಮಿಶ್ರಣವನ್ನು ಕೊಡಬೇಕಾಗತ್ತೆ. ಮೇ ಜೂನ್ ತಿಂಗಳಿನಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಡಬೇಕಾಗತ್ತೆ. ಅಂದರೆ ಮಳೆಗಾಲ ಪ್ರಾರಂಭವಾದಾಗ ಮತ್ತು ಮಳೆಗಾಲ ಇನ್ನೇನು ಮುಗಿತಾ ಇದೆ ಎನ್ನುವಂಥ ಸಂದರ್ಭದಲ್ಲಿ ಹಾಕಬೇಕಾಗತ್ತೆ. ಇದುವರೆಗೆ ಕರಿಮೆಣಸಿನ ತೋಟವನ್ನು ಮಾಡುವುದು ಹೇಗೆ ಈ ಕುರಿತು ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,300 ರೂಪಾಯಿಯಿಂದ 23,800 ರೂಪಾಯಿಗಳು, ಅರೇಬಿಕಾ ಚೆರಿ 13,000 ರೂಪಾಯಿಯಿಂದ 15,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿಗಳು, ರೋಬಸ್ಟಾ ಚೆರಿ 9,400 ರೂಪಾಯಿಯಿಂದ 10,100 ರೂಪಾಯಿಗಳು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಆಮ್ಲೀಯತೆ ಸಮಸ್ಯೆ ಮತ್ತು ಸುಣ್ಣ ಬಳಕೆ ಈ ಕುರಿತು ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಆವಂಡಿ ಗ್ರಾಮತ್ರ ನಾಪಂಡ ಪಳಂಗಪ್ಪಂಡ ಪೊಣ್ಣು ಪೊನ್ನಮ್ಮ ಚಿನ್ನಮ್ಮ ಇಂದು ಮರಣಪಟ್ಟಿತು. 85 ಬಯತ್ರ ಪೊನ್ನಮ್ಮ ಚಿನ್ನಮ್ಮ ಐಂಗಡ ತಾಮನೆ ಪುದಿಯ ತಂಡ ಮುಟ್ಲು ಗ್ರಾಮ ಐಂಗಡ ಆಕಿರಿ ಕಾರ್ಯ ಆವಂಡಿ ಗ್ರಾಮತ್ರ ಕಬ್ಬಣಿಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಪೊನ್ನಂಪೇಟೆ ತಾಲೂಕ್ ಬೇಗೂರು ಕಾರಳಾನ ಚೇಂದಿರ ಪೌತಿ ಕುಶಾಲಪ್ಪಂಡ ಮೋವು ಕಟ್ಟಿ ಕಾರ್ಯಪ್ಪ ಇಂದು ಮರಣಪಟ್ಟಿತು. 87 ಬಯತ್ರ ಚೇಂದಿರ ಕಟ್ಟಿ ಕಾರ್ಯಪ್ಪ ಐಂಗಡ ಆಕೆರಿ ಕಾರ್ಯ ನಾಳೆ ಪುಲಾಕ 11 ಗಂಟೆಗೆ ಒಕ್ಕ ತೋಟಂಗಳತ್ತು ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ಮುತ್ತಾರ್ಮುಡಿ ಗ್ರಾಮತ್ರ ಕೆಂಬಡ್ ತಂಡ ಪೌತಿ ಮೊಣ್ಣಪ್ಪ ಐಂಗಡ ಮೋವ ಮಹೇಶ್ ತಿಮ್ಮಯ್ಯ ಇಂದು ಮರಣಪಟ್ಟಿತು. 72 ಬಯತ್ರ ಕೆಂಬಡ್ ತಂಡ ಮಹೇಶ್ ತಿಮ್ಮಯ್ಯ ಐಂಗಡ ಆಕೆರಿ ಕಾರ್ಯ ನಾಳೆ ಮಜ್ಜನ 12 ಗಂಟರ ಮೀದ ಮುತ್ತಾರ್ಮೋಡಿ ಗ್ರಾಮತ್ರ ಐಂಗಡ ಸ್ವಂತ ಮನೆಯಲ್ಲಿ ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಐಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. ಸುದ್ದಿ ಜಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜಂಪೆನ ವಿವರ. ನಾಪೋಕುಲ್ನ ಜನರಲ್ ಕೆಎಸ್ ತಿಮ್ಮಯ್ಯ ಆಟದ ಬಾಣಿಲಿ ನಡೆದ ಕೊಡವ ಕುಟುಂಬಗಳ ನಡುವಿನ 26ನೇ ವರ್ಷದ ಹಾಕಿ ನಮ್ಮೆ ಚೇನಂಡ ಕಪ್ಲಿ ಕುಲ್ಲೇಟ್ರ ತಂಡ ಸುರುನ ಹಂಗೆ ಚೆಪ್ಪುಡಿರ ತಂಡ 2ನೇ ಇನಾಮನ ಪಡ್ಕೊಂಡು ಭಾರಿ ಗೌಜ್ಜಿ ನಡೆದ ಈ ಹಾಕಿ ಹಬ್ಬನ ಸಾವಿರಾರು ಜನ ಬಂದು ನೋಡಿ ಕುಸೀಲಿ ಕಣ್ ತುಂಬಿಸಿಕೊಂಡು ಬರುವ ವರ್ಷದ ಹಾಕಿ ಹಬ್ಬನ ಅಜ್ಜಿಗುಟ್ಟಿರ ಕುಟುಂಬದವು ನಡೆಸಿವೆ. ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ ಅಧಿನಿಯಮದಡಿಲಿ ಪ್ರವಾಸೋದ್ಯಮನ ನಡೆಸವು ಹೋಮ್ಸ್ಟೇ ಹಂಗೆ ಹೋಮ್ಸ್ಟೇನ ಹೆಸರಲಿ ಪ್ರವಾಸಿಗರಿಗೆ ವಸತಿ ಸೌಕರ್ಯನ ಕೊಡವು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕಡ್ಡಾಯಾಗಿ ನೋಂದಣಿನ ಮಾಡಿಸಿಕೊಳ್ಳಕುತ್ತ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು ತಿಳಿಸಿಡೋ. ಕೊಡವ ಭಾಷಿಕ ಸಮುದಾಯಗಳ ಕೂಟದ ಕಡೆಯಿಂದ ಇದೇ ಸುರ್ಣ ಸಲ 21 ಭಾಷಿಕ ಜನಾಂಗಗಳ ಆಟೋಟ. ಇದೇ ತಿಂಗಳ ತಾರೀಕು 15, 16, 17ಕ್ಕೆ 3 ದಿನ ಮೂರ್ನಾಡ್ನ ಪಾಂಡಣೆ ಕೋಲು ಮಂದು ಮತ್ತು ಸರ್ಕಾರಿ ಪ್ರೌಢಹೈಸ್ಕೂಲ್ನ ಆಟದ ಬಾಣಿಲಿ ಏರ್ಪಾಡಾಟೋ. ಮೂರ್ನಾಡು ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಮೂರ್ನಾಡು ಫೀಡರ್ಲಿ ರಿಪೇರಿ ಕೆಲಸ ಇರದರಿಂದ ನಾಡ್ದು ತಾರೀಕು 5ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಮೂರ್ನಾಡು ಮುತ್ತಾರ್ಮುಡಿ ಕುಂಬಳದಾಳು ಕಿಗ್ಗಾಲು ಕಬಡಕೇರಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೆತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಡೋ. ಕೊಡಗು ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಮಡಿಕೇರಿ ಇವರ ಕಡೆಯಿಂದ ನನ್ನ ಭಾರತಕ್ಕಾಗಿ ಯುವಜನತೆ ಡಿಜಿಟಲ್ ಸಾಕ್ಷರತೆಗಾಗಿ ಯುವಜನತೆ ಅಂತ ಹೇಳೋ ವಿಷಯದಡಿ ಹಾಕತ್ತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲಿ ನಡೀತಿರುವ ವಾರ್ಷಿಕ ವಿಶೇಷ ಶಿಬಿರದ ಆಕೇರಿ ಜಂಬರ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಡೆದಿದೆ. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿ ತಾಲೂಕಿನ ಕಡಂಗ ಅರಪಟ್ಟು ಗ್ರಾಮಲ್ಲಿರುವ ಸರ್ಕಾರಿ ಪ್ರಾಥಮಿಕ ಹೈಸ್ಕೂಲ್ಲಿ 20 ಮೇ 20ಕ್ಕೆ ಏರ್ಪಾಡಾಟು. ಕುಶಾಲನಗರ ಅರಣ್ಯ ವಲಯದ ವ್ಯಾಪ್ತಿಗೆ ಸೇರುವ ಅತ್ತೂರು ಶಾಖೆ ವ್ಯಾಪ್ತಿನ ಅಂದಗೋವೆ ಗ್ರಾಮಲ್ಲಿ ಉಪದ್ರ ಕೊಡ್ತಿರುವ ಕಾಡನೆಗಳ ಕಾಡಿಗೆ ಓಡಿಸುವ ಕೆಲಸ ನಾಳೆ ತಾರೀಕು 4ಕ್ಕೆ ನಡೆದಿದೆ. ತೋಟದ ಮಾಲೀಕರು ಕೆಲಸದವು ಇಸ್ಕೂಲ್ ಮಕ್ಕ ಸಾರ್ವಜನಿಕರು ತುಂಬಾ ಜಾಗೃತಿಯಿಂದ ಇರೋಕುತ್ತ ವಲಯ ಅರಣ್ಯ ಅಧಿಕಾರಿಗಳು ತಿಳಿಸಿಡೋ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಇದೇ ತಾರೀಕು 10ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಪಟ್ಟಣ ಗಾಂಧಿ ಭವನದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು 2026-27 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಾಡ್ದು 5:00 to 10:00 ಕೊಡಗು ಜಿಲ್ಲಾ ಪಂಚಾಯತಿನ ಸಭಾಪಾಡಿಯಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪಂಚಾಯತಿನ ಸಿಇಒ ತಿಳಿಸಿದಳು. ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ 2026-27 ಸಾಲಿನ ಸೇರಿಕೆ ಎಸ್ಎಸ್ಎಲ್ಸಿ ಪಾಸಾದವರಿಂದ ಆನ್ಲೈನ್ಲಿ ಅರ್ಜಿ ಕರೆದಳು. 8 May ಆನ್ಲೈನ್ಲಿ ಅರ್ಜಿ ಹಾಕಕ್ಕೆ ಆನ್ಲೈನ್ಲಿ ಅರ್ಜಿ ಹಾಕಿಕೆ ಕಷ್ಟ ಆದರೆ ಸಂಸ್ಥೆಗೆ ಬಂದು ಸರಿಯಾದ ದಾಖಲಾತಿಗಳಿಗೆ ಅರ್ಜಿ ಹಾಕಕ್ಕೆ ಹೆಣ್ಮಕ್ಕಳಿಗೆ ಸೇರಿಕೆ ಪುಕ್ಸಟೆ ಅವಕಾಶ ಹುಟ್ಟುತ್ತ ಸಂಸ್ಥೆಯ ಪ್ರಿನ್ಸಿಪಾಲ್ ಅವು ತಿಳಿಸಿದಳು. ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿನ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ಅವು ನಾಳೆ ಬೆಳಿಗ್ಗೆ 10:00 ಕೊಡಗು ಜಿಲ್ಲಾ ಪಂಚಾಯತ್ ಸಭಾಪಾಡಿಲಿ 2027-28 ಯೋಜನೆನ ಜನರ ಯೋಜನೆಯಾಗಿ ತಯಾರು ಮಾಡುವ ಕುರಿತು ಜಿಲ್ಲಾ ಮಟ್ಟದ ಸಭೆ ನಡೆಸಿವೆ. ಅಲ್ಲಿಂದ 12:00 ಜಿಲ್ಲೆನ ಜಿಲ್ಲಾ ಪಂಚಾಯತ್ ಜಿಲ್ಲಾ ಯೋಜನಾ ಸಮಿತಿ ಸಭೆಯಲ್ಲಿ ಕೂಡಿಯಾಡಿವೆ ಅಂತ ಅವರ ಆಪ್ತ ಕಾರ್ಯದರ್ಶಿಗ ತಿಳಿಸಿದಳು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಕಡೆಯಿಂದ ಜಿಲ್ಲೆಯಲ್ಲಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರನ ಶುರು ಮಾಡಿಕೆ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ 1 June ಮುಟ ಕಾಲಾವಕಾಶ ಉಂಟು. ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆಯಿಂದ ಕೇಳಿ ತಿಳ್ಕೊಳಕೃತ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿಗ ತಿಳಿಸಿದಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ? ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ March 27 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ. ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ. ಭಾಗಮಂಡಲದ ಕೆವಿಜಿ ಐಟಿಐ ನಲ್ಲಿ 2 ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141. ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9:00 to 5:00 ಮತ್ತೊಂದು 3:00 to 10:00 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% down payment, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ವಿರಾಜಪೇಟೆಯ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನಲ್ಲಿ ಫರ್ನಿಚರ್ಗಳನ್ನು ಖರೀದಿಸುವಾಗ ವಿಶು ಹಬ್ಬದ ಬಂಪರ್ ಆಫರ್. 100,000 ರೂಪಾಯಿಗಳ ಖರೀದಿಗೆ ಟೂ ಡೋರ್ ಅಲ್ಮೆರಾ ಫ್ರೀ, 50,000 ರೂಪಾಯಿಗಳ ಖರೀದಿಗೆ ಸ್ವಿಂಗ್ ಫ್ರೀ, ಕಾರ್ನರ್ ಸೋಫಾ ಸೆಟ್ಗೆ ಟೀಪಾಯ್ ಫ್ರೀ. ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫಿಮೇಲ್ ಹಾಗೂ ಲೋಡಿಂಗ್ ಅನ್ಲೋಡಿಂಗ್ ಮಾಡಲು ಸ್ಟಾಫ್ ಬೇಕಾಗಿದ್ದಾರೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ.